ಯಾದಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ಶೇಕಡ 60%, ಬೀದರ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 80%, ರಾಯಚೂರು ಜಿಲ್ಲೆ ಒಳಗ 40%, ವಿಜಯಪುರ ಜಿಲ್ಲೆ ಒಳಗ 70%, ಕೊಪ್ಪಳ ಜಿಲ್ಲೆ ಒಳಗ 50%, ಬಳ್ಳಾರಿ ಜಿಲ್ಲೆ ಒಳಗ 30%, ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಶೇಕಡ 75% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರುತ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಮಣ್ಣಿನ ಮಗ ಇದೀಗ ಆರಂಭ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ಈ ಅಣಬೆ ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅಣಬೆ ಅಂದಾಗ ಒಂದು ಆಹಾರವಾಗಿ ಅಣಬೆ ಇವತ್ತು ಬಹಳ ಪ್ರಖ್ಯಾತಿಯನ್ನ ಪಡೆದಿದೆ. ಅಣಬೆ ಒಂದು ಕಾಲಕ್ಕೆ ಬಹಳ ದೂರದ ಊರುಗಳಿಂದ ನಾವು ತರಿಸುತ್ತಾ ಇದ್ದೆವು, ಆದರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಅಣಬೆ ಕೃಷಿಕರು ಕೂಡ ಇದ್ದಾರೆ ಅನ್ನೋದು ಬಹಳ ಸಂತಸದ ವಿಚಾರ. ಇವತ್ತು ಕಮಲಾಪುರ ಓಕುಳಿಯ ಮಹಾದೇವಪ್ಪ ಮುಗುಳಿಯವರು ಈ ಒಂದು ಅಣಬೆ ಕೃಷಿಯ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಮಸ್ಕಾರ ಮಹಾದೇವಪ್ಪ ಅವರೇ. ನಮಸ್ಕಾರ ಸರ್. ಈಗ ಈ ಅಣಬೆ ಕೃಷಿ ಮಾಡಬೇಕಂತ ನಿಮಗೆ ಯಾಕೆ ಆಸೆ ಹುಟ್ಟಿಕೊಂಡಿತ್ತು ಅಂತ? ನಾನು ನವಣೆ ಅಕ್ಕಿ ಮಾಡುತ್ತಿದ್ದೇನೆ, ಅದು ಗುಲಾಬಿ ಇತ್ತರಿ ನಮ್ಮ ತೋಟದಲ್ಲಿ. ಹಾರ್ಟಿಕಲ್ಚರ್ ಆಫೀಸರ್ ಅವರು ರಾಲ್ ಸರ್ ಅಂತ ಬಂದಿರ್ರಿ, ಒಂದು ನಮ್ಮಲ್ಲಿ ತೋಟದಲ್ಲಿ ಒಂದು ರೂಮ್ ಅದರಿ, ಆ ರೂಮ್ನಾಗ ಅಣಬೆ ಬೆಳಿಬಹುದಂತಂದು ಹೇಳಿರಿ. ಆಮೇಲೆ ನಿಮ್ಗೆ ಅದೇ ಅಣಬೆ ಕೃಷಿ ಮಾಡ್ಬೇಕಂತ ಆಯ್ತು. ಅವರೇ ಹಾರ್ಟಿಕಲ್ಚರ್ ನಿಂತೆ ಬೆಂಗಳೂರು ಕಳಿಸಿರಿ ನಮಗೆ ತರಬೇತಿಗೆ. ಎಲ್ಲಿ ತರಬೇತಿ ಆಯ್ತು ಮಾದೇವರ್? ಬೆಂಗಳೂರು ಹುಳಿಮಾವ್ ರೀ. ಎಷ್ಟು ಸಮಯದ ಟ್ರೈನಿಂಗ್ ಇತ್ತು? ಅದು ಒಂದು ವಾರದ. ಅಲ್ಲಿ ಟ್ರೈನಿಂಗ್ ತಗೊಂಡ್ ಬಂದು ಇಲ್ಲಿ ಮಾಡ್ಲತ್ತೀನಿ. ಹಾಗೆ ನೀವು ಅಣಬೆ ಕೃಷಿಯನ್ನು ಮಾಡಿದ್ದು ಅಲ್ವಾ? ಈಗ ನವಣಿ ಮಾಡುವವರು ಆಮೇಲೆ ಅಣಬೆ ಕೃಷಿಗೆ ಬಂದ್ರಲ್ಲ, ಎಷ್ಟು ವರ್ಷ ಆಯ್ತಿದ್ದು? ಇದು 4 ವರ್ಷ. 4 ವರ್ಷದಿಂದ ಆಯ್ತು. ಮೊದಲಿಗೆ ಹೇಗೆ ಪ್ರಾರಂಭ ಮಾಡಿದ್ದನ್ನು? ಇದಕ್ಕೆ ಟ್ರೈನಿಂಗ್ ಮುಗಿಸ್ಕೊಂಡು ಬಂದ್ ಬಳಕ್ರಿ, ತೋಟದಲ್ಲಿ ಒಂದು ರೂಮ್ ಇತ್ತು ರೀ, ಅದರಲ್ಲಿ ಅಂದ್ರೆ ಕಳವೆ ಹುಲ್ಲು ಅದ ತಂದ ಸ್ಟಾರ್ಟಿಂಗ್ ಸ್ಪಾನ್ ಅದು ಅಲ್ಲಿಗೆ ತಗೊಂಡ್ ಬಂದಿದ್ದಾರೆ. ಎಲ್ಲಿಂದ? ಹುಳಿಮಾವನಿಂದ. ಹುಳಿಮಾವನಿಂದ. ಎಷ್ಟು ತಂದ್ರಿ ಸುರುವಿಗೆ? ಸುರುವಿಗೆ 10 ಕೆಜಿ ತಂದಿದ್ದೆ ಸರ್. ತಂದು ಇಲ್ಲಿ ಮಾಡಿದ್ರಿ, ಅದು ಕರೆಕ್ಟ್ ಹೊಂಡತ್ರಿ. ನೆಕ್ಸ್ಟ್ ಮುಂದೆ ಮಾಡ್ತಾ ಇದ್ದಾಗ ಬರೀ ಕಳವೆ ಹುಲ್ಲು ಎಲ್ಲಾ ಹುಲ್ಲಿನಿಂದ ಮಾಡಬಹುದಿತ್ತರಿ. ನಮ್ ಕಡೆಗೆ ತೊಗರಿ ಹೊಟ್ಟೆ ಸಿಗ್ತದಲ್ರಿ, ಅದ್ರನ್ನ ಮಾಡಿದ್ರೆ ಅದು ಬೀಜ ಕರೆಕ್ಟ್ ಅಲ್ಲ. ನಮ್ಗೆ ಈಗ ಅಣಬೆ ಬೆಳೆದು ಹುಲ್ಲಿನಿಂದ ಬೈಹುಲ್ಲಿನಿಂದ ಅಂತ ನಾವು ತಿಳ್ಕೊಂಡದ್ದು, ಆದ್ರೆ ಈಗ ತೊಗರಿಯ ಹುಟ್ಟಿನಿಂದಲೂ ಕೂಡ ಮಾಡ್ಲಿಕ್ಕೆ. ನಮ್ಮ ತೋಟದಲ್ಲಿ ಏನು ವೇಸ್ಟ್ ಸಿಗ್ತದ್ರಿ, ಹೆಸರು ಮತ್ತು ಉದ್ದಿಂದು ಎರಡು ಬಿಟ್ಟು ಉಳಿಕಿದ ಯಾವ್ದು? ಅದು ರೂಮ್ನ ಟೆಂಪರೇಚರ್ ಎಷ್ಟು ಇರಬೇಕು, ಇದು ವಾತಾವರಣ ಈ ರೀತಿಯಲ್ಲೇ ಇರಬೇಕು ಅಂತ ಏನಾದ್ರೂ ಇದೇನು ಕ್ರಮ ಹೇಗೆ ಅದು? ಈಗ ನೀವು ಅಣಬೆ ತರಬೇತಿಯನ್ನು ಪಡೆದ್ರಲ್ಲ, ಹೇಳಿ ಅದು ಹೇಗೆ ತರಬೇತಿಯಲ್ಲಿ ಏನೇನು ಹೇಳಿಕೊಟ್ರು? ಈಗ ಬಟನ್ ಮಶ್ರೂಮ್ ಅಂತಂದು ಬರ್ತದೆ, ಅದಕ್ಕೆ ಬೇಡಿಕೆ ಜಾಸ್ತಿ ಇದೆ. ಬಟನ್ ಮಶ್ರೂಮ್ ಸಣ್ಣ ಸಣ್ಣದ, ಅದಕ್ಕೆ ಟೆಂಪರೇಚರ್ ಅದು ಬೇಕಾತದ್ರಿ. ಇದು ನಾವು ಬೆಳೆಯುತ್ತಿದ್ದ ನಮ್ ಕ್ಲೈಮೇಟ್ ಹೊಂದ್ಕೊಂಬುದು ಅಯಸ್ಟ ಮಶ್ರೂಮ್ ಅಂತಂದ್ರೆ, ಇದು ಬೇಸಿಗೆಯಲ್ಲಿ ಬಿ ಬೆಳಿಬಹುದು, ಮಳೆಗಾಲ ಚಳಿಗಾಲ ಯಾವಾಗ ಬಿ ಬೆಳಿಬಹುದು. ಈಗ ಒಮ್ಮೆ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದಾಗ ಎಷ್ಟು ಸಮಯದಲ್ಲಿ ನಮ್ಗೆ ಬೆಳೆ ಬರುತ್ತದೆ? ಬೆಳೆ ನಾವು ಸ್ಪಾನ್ ಹಾಕ್ಬಳಕ್ರಿ, 20 ದಿನ ಆದ್ಮೇಲೆ ಸ್ಟಾರ್ಟ್ ಆಗ್ತಾರೆ. 25 ದಿನಕ್ಕೆ ನಮಗೆ ಮಾರ್ಕೆಟಿಂಗ್ ಮಾಡಬಹುದು. ಮಾರ್ಕೆಟಿಂಗ್ ಮಾಡಬಹುದು ಕೇವಲ 25 ದಿನದಲ್ಲಿ. 25 ದಿನದ. ಈಗ ನಿಮಗೆ ತರಬೇತಿ ಹೇಗೆ ಕೊಟ್ರು, ಯಾವ ರೀತಿ ಬೆಳಿಬೇಕು, ಯಾವ ರೀತಿ ನಾವು ಮೊದಲ ಹಂತದಲ್ಲಿ ಬೈಲನ್ನ ಹುಲ್ಲನ್ನ ಹಾಕಬೇಕು, ಯಾವ ರೀತಿ ಅದರ ಕ್ರಮ ಹೇಗೆ ಮಾದೇಪ? ಅಲ್ಲಿ ನಾವು ಹುಲ್ ಯಾವ ತರ ಕಟ್ ಮಾಡ್ಕೋಬೇಕ್ರಿ, ಆಯ್ತು ಸ್ಪಾನ್ ಯಾವ ರೀತಿ ತಯಾರು ಮಾಡ್ಕೋ, ಸ್ಪಾನ್ ಬಿ ತಯಾರು ಮಾಡ್ಕೊಂಬುದು ಕಲಿತಿದ್ದಾರೆ. ಹುಲ್ಲು ಹೇಗೆ ಕಟ್ ಮಾಡ್ಬೇಕು ಅಂತ ಹೇಳಿದ್ರೆ, 1 ಇಂಚ್ ಕಟ್ ಮಾಡ್ಬೇಕ್ರಿ ಸರ್. ಕಟ್ ಮಾಡಿ ಅದಕ್ಕೆ ಬೈಲ್ ಮಾಡ್ಬೇಕ್ರಿ, ನಾವು ಸ್ಪಾನ್ ಹಾಕೋದಕ್ಕಿಂತ ಮೊದಲು 2 ಗಂಟೆ ಬೈಲ್ ಮಾಡಿ ಅದು ಆಮೇಲೆ ಮತ್ತೆ ಆರಿಸ್ಬೇಕ್ರಿ. ಬೈಲ್ ಮಾಡೋದಂದ್ರೆ ಏನು? ಹೀಟ್ ಮಾಡ್ಕೊಡೋದ್ರಿ. ಹೀಟ್ ಮಾಡೋದು. ಬಿಸಿಯಾಗಿರ್ಬೇಕು. ಬಿಸಿಯಾಗಿ ಹೇಗೆ ಬಿಸಿ ಮಾಡೋದು? ಬಿಸಿಲಿಗೆ ಹಾಕೋದೇ ಅಲ್ಲ, ಇಲ್ಲಿ ಜಾಸ್ತಿ ಅಮೌಂಟ್ ಇತ್ತಂದ್ರೆ ಮಷಿನ್ ಬಿ ತಗೋಬಹುದ್ರಿ. ಈಗ ನಾವು ಸುಮ್ ಸ್ವಲ್ಪ ಇದ್ರ ನಿಂತು ಮಾಡ್ಲತ್ತಿದ್ದೇವೆ, ದೊಡ್ಡ ದೊಡ್ಡ ಮ್ಯಾರೇಜ್ನಾಗ ಅದು ಮಾಡ್ತಾರಲ್ರಿ, ಅಂಥದನ್ನೇ ಹಾಕಿ ಗರಂ ಮಾಡಿ ಮತ್ತೆ ಆಮೇಲೆ ಆರಿಸ್ಕೇಸಿಂದ ಒಳಗೆ ಕ್ಯಾರಿ ಬ್ಯಾಗ್ ಎಲ್ಲ ಹಾಕೇಸಿಂದ ಸ್ಪಾನ್ ಹಾಕ್ತಿದ್ದಾರೆ. ಬೀಜವನ್ನ ಅಲ್ಲಿ ಹಾಕಿಬಿಡ ಬೀಜ ಅದ್ರಲ್ಲಿ ಹಾಕಿಬಿಡ ಬೀಜ ಹುಲ್ಲಿನೊಟ್ಟಿಗೆ ಬೇರೆ ಹಾಕಬೇಕ? 1 kg ಹುಲ್ಲು ಹಾಕದಾಗ್ರಿ 50 g ಇವು ಬೀಜಗಳು ಹಾಕಬೇಕ್ರಿ. ಕೇವಲ ಹುಲ್ಲು ಮಾತ್ರ ಅದಕ್ಕೆ ಮಣ್ಣು ಅದೇನು ಇಲ್ಲ, ಅದು ಮಿಲ್ಕಿ ಮಶ್ರೂಮ್ ಅಂತ ಬರ್ತದ್ರಿ ಅದಕ್ಕೆ ಬೇಕು. ಆಯ್ತು, ಬಟನ್ ಮಶ್ರೂಮ್ ಮಣ್ಣ ಮತ್ತೆ ರೀತಿ ಚಾಪ್ ಪೌಡರ್ ಇಂಥವ್ ಬೇಕಾಗ್ತದ್ರಿ. ಇದು ಈಜಿದಾಗ ಅಂತಂದ್ರೆ ಎಕ್ಸ್ಟ್ರಾ ಮಶ್ರೂಮ್, ಇದಕ್ಕೆ ಜಾಸ್ತಿ ಏನ್ ಇದು ಬೇಕಾಗಲ್ರಿ. ಯಾವ್ದಕ್ಕೆ? ಎಕ್ಸ್ಟ್ರಾ ಮಶ್ರೂಮ್. ಎಕ್ಸ್ಟ್ರಾ ಅದನ್ನು ಮಾಡೋದು ಸಾಧಾರಣ ಹುಲ್ಲಿನ? ಸಾಧಾರಣ ಹುಲ್ಲಿನ. ಅಂದ್ರೆ ಬಟನ್ ಮಶ್ರೂಮ್ ಮಾಡೋದು ಅಂದ್ರೆ ಬಟನ್ ಬೀಜದ ರೀತಿಯಲ್ಲಿ ಇರುವಂತ ಅಣಬೆ ಮಾಡಬೇಕಾದ್ರೆ ಸಣ್ಣ ಪ್ರಮಾಣದ ಅಂದ್ರೆ ಅದಕ್ಕೊಂದು ವಿಧಾನ ಇರ್ತದೆ. ಹಾ ಸರ್, ಅದು ಸ್ಪಾನ್ ತಯಾರು ಮಾಡಲಿಕ್ಕೆ ಒಂದು ಬೇರೆ ಇರ್ತದ್ರಿ ಬೀಜ. ಇದು ನಮಗೆ ಬಟನ್ ಮಶ್ರೂಮ್ ಮಾರ್ಕೆಟಿಂಗ್ ಜಾಸ್ತಿ ರೀ, ಅದ್ರ ಎಸಿ ರೂಮ್ ಅದು ಬೇಕಾದ್ರೆ ಕ್ಲೈಮೇಟ್ ಇಲ್ಲಿ ನಡೆಯಲ್ರಿ. ಈಗ ನೀವು ಮಾಡೋದು ಯಾವ್ದು ಹೆಚ್ಚಾಗಿ? ನಾ ಎಕ್ಸ್ಟ್ರಾ ಮಶ್ರೂಮ್ ಒಂದೇ ಮಾಡ್ತೀವಿ. ಅಂದ್ರೆ ಅದು ದೊಡ್ಡದಿರ್ತ ಗಾತ್ರದಲ್ಲಿ? ಹಾ, ಹೂಗುಚ್ಚ ಬಂದಂಗ್ ಬರ್ತದ್ರಿ. ಈಗ ಎಷ್ಟು ತೂಗುತ್ತದೆ? ಫುಲ್ ಗೋಬಿ ಬರ್ತದ್ರಿ ಆ ಸಿಸ್ಟಮ್ ನಾಗ, 1 kg ತನಕ ಬರ್ತದ್ರಿ ಸರ್. ಬೇರೆ ಬೇರೆ ಆಕಾರದಲ್ಲಿ 1 kg ವರೆಗೆ ಬರ್ತದೆ. ಒಂದ್ ಕ್ಯಾರಿಬ್ಯಾಗ್ ಅಲ್ಲಿ 1 kg ಹುಲ್ಲಲ್ಲಿ ಹಾಕಿದ್ರಾಗ ನಮಗ ಅಂದ್ರೆ 3 times ಕಟ್ ಮಾಡ್ಕೋತದ್ರಿ ಸರ್. 25 days ಕಟ್ ಮಾಡ್ಕೊಲಕ್ ಬರ್ತದ್ರಿ. ಅದೇ ಕಟ್ ಮಾಡಿದ್ ಮತ್ ನೆಕ್ಸ್ಟ್ ಇನ್ನ 2 times ಬರ್ತದ್ರಿ. ಅದೇ ಬೆಳೀತದ? ಒಂದೇ ನಾವು 1 ಕ್ಯಾರಿಬ್ಯಾಗ್ ಹಾಕಿದ್ವಿ, 3 ಬೆಳಿ ತಗೋಬಹುದು. ಕ್ಯಾರಿಬ್ಯಾಗ್ ದೊಡ್ಡದಿರ್ಬೇಕ? ಹಾ, 5 kg ಕ್ಯಾರಿಬ್ಯಾಗ್ ರೀ. 5 kg ಅದ್ರಲ್ಲಿ 1 kg ಹುಲ್ಲು ಹಾಕ್ತದ್ರಿ. ಅದರ ನಡುವಿಗೆ ಈ ಬೀಜವನ್ನು ಸ್ಪಾನ್ ನಡು ಅಲ್ರಿ ಸರ್, ಬೌಂಡ್ರಿ ಹಾಕೋಬೇಕ್ರಿ ಎಲ್ಲ. ಅದು 20 days ಬೆಳೆದ್ ಬಿಡ್ತೀರಿ. ಅದು ಮೇಲೆಗೆ ಬರ್ತದ ಅಲ್ಲ ಇದನ್ನ ಸೈಡ್ ಅಲ್ಲಿ ಹೋಲ್ ಹಾಕ್ಬೇಕ್ರಿ. ನಾವು ಸ್ಟಾರ್ಟಿಂಗ್ ಸ್ಪಾನ್ ಹಾಕಿದೇವ್ ಅಂದ್ರಿ 20 days ಕಲ್ತಲ್ ಕೋಣೆಯಲ್ಲಿ ಇಡ್ಬೇಕ್ರಿ. ಅದಕ್ಕೆ ಯಾವುದೇ ಬೆಳಕ್ ಕೊಡಬಾರ್ದ್ರಿ. 20 days ಆದ ಬಳಕ ಅದಕ್ಕೆ ಬೆಳಕ್ ಕೊಟ್ಟು ಅದಕ್ಕೆ ಹೋಲ್ ಹಾಕ್ಬೇಕ್ರಿ. ಹೋಲ್ ಹಾಕಿದ ಬಳಕ ನಾವು ಏನ್ ಹೋಲ್ ಹಾಕ್ತೇವಲ್ರಿ ಅಲ್ಲಿ ನಿಂತು ಮಶ್ರೂಮ್ ಹೊರಗೆ ಬರ್ತದೆ. ಈಗ ನೀವು ಬೀಜ ಹಾಕಿದ ಮೇಲೆ ಆ ಪ್ಲಾಸ್ಟಿಕ್ ಅನ್ನ ಆ ರೂಮ್ ನಲ್ಲಿ ಇಡ್ತೀರಿ, ಇಟ್ಟು ಬಾಗಿಲು ಮುಚ್ಚಿಬಿಡ್ತೀರಿ? ಮುಚ್ಚಿಬಿಡುತ್ತೆ ಸರ್. ನೀವು ಹೋಗ್ಲಿಕ್ಕಿಲ್ಲ 20 days? 20 days ಏನು ಅಂದ್ರೆ ಬೆಳಗ್ಗೆ ಒಂದ್ ಯಾವಾಗ ಗ್ರೋತ್ ಅಲ್ಲತ್ತದಲ್ಲಿ ನೋಡ್ಕೊಂಡ್ ಬರೋದ್ರಿ. ಅಂದ್ರೆ ಡಿಸೀಸ್ ಅದು ಬಂದಾಗ ನೋಡ್ಕೊಂಡ್ಬರ. ಡಿಸೀಸ್ ಬರ್ತದೆ, ರೋಗಗಳು ಬರ್ತಾವ? ಅದಕ್ಕೆ ನಾವು ಕ್ಲೀನ್ ಆಗಿ ಇದ್ದಿದ್ದಿಲ್ಲ ಅಂದ್ರೆ ಡಿಸೀಸ್ ಬರ್ತದ್ರಿ. ಏನು ರೋಗ ಬರ್ತದೆ? ಅದು ಕಪ್ಪ ರೋಗ ಬರ್ತದ್ರಿ. ಅದಕ್ಕೇನ್ ಮಾಡ್ತೀರಿ? ಅದಕ್ಕೇನಿಲ್ಲ ಸರ್, ಅದು ಜಾಸ್ತಿ ನಾವು ಕ್ಲೀನ್ ಇದ್ದೇವೆ ಅಂದ್ರೆ ಆಗಲ್ರಿ. ಒಟ್ಟೆ ನಂಬಲ್ಲಂತೂ ಬಂದಿಲ್ಲರಿ. ಅಕಸ್ಮಾತ್ ಬಂದ್ರೆ ಏನ್ ಮಾಡೋದು? ಬಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲಿ ಇತ್ತಂದ್ರೆ ಕಟ್ ಮಾಡಿ ತೆಗಿಬೇಕ್ರಿ ಸರ್. ಅದಕ್ಕೆ ಮಿನಿಮಮ್ ಇದೆ ಸುಣ್ಣ ಅಂತ ಸಿಗ್ತದಲ್ರಿ, ಅದು ಹಚ್ಚರ್ ನಡೀತದ್ರಿ. ಇಲ್ಲ ಹಚ್ಚುದು ಎಲ್ಲಿಗೆ ಹಚ್ಚಬೇಕು? ಅದು ಏನ್ ಕಪ್ಪ ಆಗಿ ಜಾಗ ಇರ್ತದೆ, ಕಟ್ ಮಾಡಿ ತೆಗಿತೇವಲ್ರಿ. ಕಟ್ ಮಾಡಿ ತೆಗೆದಾಗ ಅಲ್ಲಿ ಜಾಗಕ್ಕೆ ಹಚ್ಚದ್ರಿ. ಇಲ್ಲ ಅಂದ್ರೆ ಇದು ಮೊಳಕೆ ಬಂದು ಹೊರಗೆ ಬಂದಾಗ ಕಪ್ಪಾಗಿ? ಇಲ್ಲ, ಮೊಳಕೆ ಇಲ್ರಿ, ಮೊಳಕೆ ಗ್ರೋತ್ ಆಗಾಗ್ರಿ, ಮೊಳಕೆ ಬಂದಿರಲ್ಲ. ಮೊಳಕೆ ಬಂದ ಬಳಿಕ ಏನ್ ಡಿಸೀಸ್ ಬರಲ್ರಿ. ಅದು ಕಪ್ಪಾಗಿದ್ದಕ್ಕೆ ನಾವು ಜಾಸ್ತಿ ಗೊತ್ತಾಗೋದು ಹೇಗೆ? ಅದು ವೈಟ್ ಇರ್ತದ್ರಿ ಮಶ್ರೂಮ್ ಗ್ರೋತ್ ಅಲ್ಲತ್ತಿದ್ ವೈಟ್. ಈಗ ನಮ್ಮ ಆಡುಭಾಷೆದಾಗ ಇವು ರೊಟ್ಟಿ ಅದು ಇಟ್ಟರೆ ವೈಟ್ ಬರ್ತಲ್ಲ, ಆ ಟೈಪ್ ಬೆಳೀತದ್ರಿ. ಅದು ವೈಟ್ ಇತ್ತಂದ್ರೆ ಕರೆಕ್ಟ್, ಬ್ಲಾಕ್ ಆಲತ್ತಿತ್ತಂದ್ರೆ ಫಂಗಸ್ ಅಟ್ಯಾಕ್. ಈಗ ಈ ನೀವು ದೊಡ್ಡ ಪ್ರಮಾಣದ ಅಣಬಿ ಬೆಳೀತೀರಿ ಅಂತ ಅಂದ್ರೆ ಅದಕ್ಕೆ ಬಿಳಿ ಮತ್ತು ಬೇರೆ ಕಲರ್ಗಳನ್ನು ಬರ್ತಾವ? ಹಾ, ಇದರ ಕಲರ್ ಅವರಿ ಸರ್. ಯಾವ್ದೆಲ್ಲ ಬರ್ತದೆ? ಈಗ ಗ್ರೀನ್, ಗ್ರೀನ್ ಅಣಬಿನ ರೆಡ್, ಯೆಲ್ಲೋ, ಎಲ್ಲ ಬ್ಲಾಕ್ ಎಲ್ಲ ಅವರಿ ಸರ್. ಇದು ಎಷ್ಟ್ರದಾಗ ಸಿಗ್ತದ್ರಿ? ಎಷ್ಟ್ರದಾಗ ಕೆಂಪು, ನೀಲಿ, ಬಿಳಿ, ಬೇರೆ ಬೇರೆ ಬಟನ್ ನೇ ಸಿಗಲ್ರಿ. ಅದು ವೈಟ್ ಬಟನ್ ಕ ಮಿಲ್ಕಿ ಎಂಬುದು ಫುಲ್ ವೈಟ್ ರೀ. ಅದು ಸಣ್ಣ ಸಣ್ಣ ಪ್ರಮಾಣದಲ್ಲಿ? ಯಾವ್ದ್ರಿ ಬಟನ್? ಹಾ, ಬಟನ್ ಸಣ್ಣ ಪ್ರಮಾಣದ್ರಿ. ನೀವು ಇದನ್ನೇ ಯಾಕೆ ಬೆಳೆಯುದು? ಸುಲಭ ಅಂತಲ್ಲ ಹೇಗೆ? ಸುಲಭ ಅಲ್ರಿ, ನಮ್ ಕ್ಲೈಮೇಟಿಗೆ ಅಂದ್ರೆ ನಮ್ದು ಬೇಸಿಗೆಯಲ್ಲಿ 45 ತನಕ ಹೋಗ್ತಲ್ರಿ ಡಿಗ್ರಿ. ಇದು ಯಾವಾಗ ಬೇಕು ನಾವು ಕಂಟಿನ್ಯೂ ಮಾಡ್ಕೋಬಹುದು. ಇನ್ನೊಂದು ಬಟನ್ ಹಾಕ್ಬೇಕಂದ್ರೆ ಬಂಡವಾಳ ಬಿ ಜಾಸ್ತಿ ಹಾಕ್ಬೇಕು. ಈಗ ಈ ಅಣಬೆ ಕೃಷಿ ಮಾಡೋದಕ್ಕೆ ಖರ್ಚು ವೆಚ್ಚ ಹೇಗಿರ್ತದೆ ಮಹದೇವಪ್ಪ ಅವರೇ? ಈ ಎಕ್ಸ್ಟ್ರಾ ಮಶ್ರೂಮ್ಗೆ ಏನ್ ಖರ್ಚು ಬೇಕಾಗಲ್ರಿ ಸರ್? ಒಂದು 4,000 rupees ಹಾಕಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ 4,000 rupees ಹಾಕಿ 12,000 rupees ಇನ್ಕಮ್ ತಗೊಂಡಿದ್ರಿ. ಅಂದ್ರೆ 1 kg ಬೀಜಕ್ಕೆ ಎಷ್ಟು ಕೊಡಬೇಕು ಮೊದಲು ಬೀಜ ತರಿಸಿ? ಬೀಜಕ್ಕೆ 65 rupees kg ಇದ್ರಿ ಸರ್. 1 kg ಅಲ್ಲಿ ನಾವು ಒಂದ್ ಕಡೆ 15 bags ಮಾಡಬಹುದು. 1 kg ಅಲ್ಲಿ ಅಂದ್ರೆ 15 kg ಹೊಟ್ಟೆ. ಅದಕ್ಕೆ ನಮ್ಗೆ 15 kg ಅಂತಂದ್ರೆ ಅದು 15-20 kg ತನಕ ಮಶ್ರೂಮ್ ನಮಗೆ ಸಿಗ್ತದೆ 1 kg ಇಂದ. ನಿರ್ವಹಣೆ ಹೇಗೆ ಇದನ್ನು? ಹೇಗೆ ದಿನ ನೋಡ್ತಾ ಇರಬೇಕು, ನೀರ್ ಹಾಕಬೇಕು, ಹಾಗೇನಾದ್ರೂ ಏನಿಲ್ಲ? ನೀರ್ ನಾವು ನೆಲದ ಮೇಲೆ ಅಂದ್ರೆ ಪರ್ಸಿ ಹಾಕಿರ್ತಲ್ರಿ ಅದ್ರ ಮೇಲೆ ನೀರ್ ನಿಂದಿಸಿ ಬಿಟ್ಟಿನ್ರಿ. ಈಗ ಒಬ್ಬರು ಫಾಗರ್ ಬಿ ಮಾಡಿರ್ತಾರೆ. ಫಾಗರ್ ಈಗ ನಮ್ ತೋಟದಲ್ಲಿರೋ ನೀರು ಸ್ವಲ್ಪ ಗಲೀಜ್ ಇರ್ತದ್ರಿ, ಹಳ್ಳದ ಅಂದ್ರೆ ದಂಡೆದಿಂದ ಬಂದಿದ್ ಈ ನೆಲದ ಮೇಲೆ ನಿಂದಿಸಿದ್ವಿ ಅಂದ್ರೆ ಅದು ಆಟೋಮೆಟಿಕ್ ಕುಡಿತದ್ರಿ, ಅದ್ರಿಂದ ಬಿ ಡಿಸೀಸ್ ಬರ್ತದೆ. ಶುದ್ಧ ನೀರೇ ಬೇಕಂತ ಹೇಳ್ತೀರಾ ನೀವು? ಶುದ್ಧ ಇರ್ಬೇಕ್ರಿ ಅದು. ಫಾಗರ್ ಆಹಾರವಾಗಿ ತಗೊಳ್ಳುವ ಕಾರಣ ಅದನ್ನು ಕಾಪಾಡಬೇಕು. ಬೇರೆ ಮಶ್ರೂಮ್ ಬರೋ ಚಾನ್ಸ್ ಇರ್ತದ್ರಿ, ಬೇರೆ ಇತ್ತಂದ್ರೆ ಪಾಯ್ಸನ್ ಮಶ್ರೂಮ್ ಬರಬಹುದು. ವಿಷಯುಕ್ತ ಅಣಬೆನ್ನು ಹುಟ್ಟಿಕೊಳ್ಳಬಹುದು, ಅದ್ರ ಸಲುವಾಗಿ ನಾವು ಹುಲ್ಲು ಅದು ಬಯಲು ಮಾಡೋದ್ರಿ. ಅಂದ್ರೆ ಕ್ಲೀನ್ ಇಟ್ಟುಕೊಳ್ಳೋದು ಇದಕ್ಕೆ ಬೆಳಿಲಿಕ್ಕೆ ಅಂದ್ರೆ ಇದಕ್ಕೇನ್ ಅಷ್ಟು ಇದು ಬೇಕಲ್ರಿ, ಕ್ಲೀನ್ ಎಷ್ಟು ಇರ್ತೀವೋ ಅಷ್ಟು ಸರಿಯಾಗಿದೆ. ಈಗ ಪ್ಲಾಸ್ಟಿಕ್ ಬ್ಯಾಗ್ ಗಳಲ್ಲಿ ತುಂಬಿಸಿ ನೀವು ಬೀಜವನ್ನು ಇಡ್ತೀರಲ್ಲ, ಅದು ಒತ್ತಟ್ಟಿಗೆ ಒತ್ತಟ್ಟಿಗೆ ಇಡಬೇಕಲ್ಲ, ದೂರ ದೂರ ಇಡಬೇಕು. ಇಲ್ಲ ಸರ್, ಸೆಪರೇಟ್ ಸೆಪರೇಟ್ ಹಿಂಗ್ ಸ್ವಲ್ಪ ಬಿಡ್ತಾ ಇರ್ಬೇಕ್ರಿ, ಮೊಳಕೆ ಬಂದು ಹೊರಗೆ ಬರಬೇಕಲ್ಲ. ಒಂದು 2 ಇಂಚ್ ಹುಲ್ಲಾಕ್ ಬಳಕ್ರಿ, ಸೈಡಿಗೆ ಒಂದ್ ಸ್ವಲ್ಪ ಸ್ಪಾನ್ ಹಾಕೊಂಬೋದ್ರಿ, ಮತ್ತೆ 2 ಇಂಚ್ ಹಾಕಿದ್ರೆ ಮತ್ತೆ ಸೈಡ್ಗೆ ಹಾಕೊಂಬೋದು. ಈ ಸಿಸ್ಟಮ್ ಮಾಡ್ಕೋಬಹುದು. ಅಂದ್ರೆ ಅದು ಹೊರಗೆ ಬಂದಾಗ ಎಷ್ಟು ದಿನ ನಿಮಗೆ ಗೊತ್ತಾಗೋದು ಹೇಗೆ, ಎಷ್ಟು ದಿನದಲ್ಲಿ ಅದು ಬರ್ತಾ? 2 ದಿನ ಮಾರ್ಕೆಟ್ ಮಾಡಬಹುದ್ರಿ ಸರ್. ಅದನ್ನ ಕಟ್ ಮಾಡಿ, ಕಟ್ ಮಾಡೋದು ಹೇಗೆ? ಅದನ್ನ ಕಟ್ ನಾವು ಜಸ್ಟ್ ಸ್ವಲ್ಪ ಎತ್ತದೇವ್ ಅಂದ್ರೆ ತಳಗಿಡದೆ ಎತ್ತದೇವ್ ಅಂದ್ರೆ ಕಟ್ಟತ್ತಾರೆ. ಅಲ್ಲಿ ಕೆಳಗಿಂದ ಎತ್ತಿದ್ರೆ ಸ್ವಲ್ಪ ಮೂವ್ ಮಾಡಿದ್ರೆ ಕಟ್ಟತ್ತಾರೆ. ಮತ್ತೆ 20 ದಿನ ಕಳೆದೆ ಮತ್ತೊಂದು ಕೂಲಿಗೆ ಬರೋದ? ಇಲ್ರಿ ಸರ್, ಅದು ಮತ್ತೆ 3-4 ದಿನಕ್ಕೆ ಮತ್ತೆ ನೆಕ್ಸ್ಟ್ ಬರ್ತದೆ. 3-4 ದಿನ? 3-4 ದಿನ, ಒಂದು 2 ವಾರಲ್ಲೇ 3 ಪೀಕ್. ಒಂದು ಪ್ಲಾಸ್ಟಿಕ್ ಪ್ಯಾಕೆಟ್ ನಲ್ಲಿ ಎಷ್ಟು ತೂತುಗಳನ್ನು, ಹೋಲ್ಗಳನ್ನು? ನಾನು 4 ಹಾಕ್ಬೇಕ್ರಿ, ಇಲ್ಲ ಸ್ವಲ್ಪ 5 ಆದ್ರೂ ಜಾಸ್ತಿ ಆಯ್ತು. 5 ಅದು ಹೊರಗೆ 5 ಕಡೆಯಿಂದ ಹೊರಗೆ ಬರ್ತದೆ. ಅದು 1 ಕಿಲೋದಷ್ಟು ತೂಕ ತೂಗುದು, ಭಾರ ಆಗಿ ಕೆಳಗೆ ಬೆಳೆಯುವುದಿಲ್ಲ? ಇಲ್ಲ, ನಾವು ಜಾಸ್ತಿ ಮಾರ್ಕೆಟಿಂಗ್ ಅದು 2 ದಿನದಲ್ಲೇ ಮಾರ್ಕೆಟಿಂಗ್ ಮಾಡಬಹುದ್ರಿ, ಅದಕ್ಕೆ ನಾವು ಕಡಿ ಏನು ತೆಗಿಲಿಲ್ಲ ಅಂದ್ರೆ ಅದು ಕಟ್ ಆಗಿ ಬಿಡುತ್ತೆ ಜಾಸ್ತಿಯಾಗಿ. ಅಂದ್ರೆ ಇದಕ್ಕೆ ಮಾರ್ಕೆಟಿಂಗ್ ವ್ಯವಸ್ಥೆ ಹೇಗೆ ಮಾಡ್ಕೊಳ್ತೀರಿ ಮಾದೇಪ್ಪ? ಮಾರ್ಕೆಟಿಂಗ್ ನಮ್ಮ ಊರಲ್ಲಿ ಲಾಕ್ಡೌನ್ ನಿಂತ ಅಲ್ಲಿ ಜನಗಳಿಗೆ ರೂಢ ಬಿದ್ದಾರೆ. ಇಲ್ಲಿ ಸಿಗುತ್ತದೆ, ತಗೊಂಡು ಬರಬಹುದು. ಡಿಮ್ಯಾಂಡ್ ಇದೆ? ಹಾ, ಡಿಮ್ಯಾಂಡ್ ಇದೆ ಸರ್. ಎಷ್ಟು ಕಿಲೋಗೆ ಎಷ್ಟು ಚಾರ್ಜ್ ಮಾಡ್ತೀರಿ? ಕಿಲೋಗೆ 200 ರೂಪಾಯಿ ರೀ. ಆಯ್ತು, ಕೆವಿಕೆ ಅಲ್ಲಿ ಒಂದು ರೈತರ ಗ್ರೂಪ್ ಅದ್ರಿ, ಹಾರ್ಟಿಕಲ್ಚರ್ ಕಡೆ ಆ ಗ್ರೂಪ್ ಹಾಕಿದೇವ್ ಅಂದ್ರೆ ಅವರು ಫೋನ್ ಮಾಡಿ ಹೇಳ್ತಾರೆ, ತಂದು ಮಾಡೋದು. ತಂದು ಇಲ್ಲಿ ಮಾರ್ಕೆಟ್ ಮಾಡ್ತೀರಿ? ಒಂದು ತೊಲ್ ಇಟ್ಟೆ. ಈಗ ಅಣಬೆ ತಿನ್ನೋರ ಸಂಖ್ಯೆ ಜಾಸ್ತಿ ಆಗಿದೆ? ಹಾ, ಈಗ ಜರ ಜಾಸ್ತಿ ಆಗಿದೆ ಸರ್. ಅಂದ್ರೆ ಬಿ ಏನ ಬಟನ್ ಮಶ್ರೂಮ್ ಒಂದೇ ಅದರಿ, ಅಯಸ್ಟ್ರ ಮಶ್ರೂಮ್ ಬಿ ಅದಕ್ಕೆ ಸರಿಯಾಗಿ. ಅಯಸ್ಟ್ರ ಮಶ್ರೂಮ್ ನಲ್ಲಿ ಬೇರೆ ಬೇರೆ ತಳಿಗಳಿವೆ? ಒಂದೇ ತಳಿಯ ಅಯಸ್ಟ್ರ ಮಶ್ರೂಮ್. ಕಲರ್ ಇಟ್ಟೆ ಚೇಂಜ್ ರೀ ಸರ್, ಕಲರ್ 5-6 ಕಲರ್ ಇದೆ. 5-6 ಕಲರ್ ಅವ್ರಿ. ಆಯ್ತು, ಬಟನ್ ಕಿಂತ ಪ್ಯೂರ್ ಆಗಿ ಅಂದ್ರೆ ಫ್ರೆಶ್ ಆಗಿ ಸಿಗೋದು ಎಕ್ಸ್ಟ್ರಾ ಮಶ್ರೂಮ್. ಈಗ ಅಣಬೆ ಒಮ್ಮೆ ತಿನ್ಲಿಕ್ಕೆ ಆಹಾರವಾಗಿ ಬೆಳೆಸುವಾಗ ಯಾವ ರೀತಿಯಲ್ಲೆಲ್ಲ ಅದನ್ನು ಬೆಳೆಸಬಹುದು? ತರಕಾರಿ ಸಿಸ್ಟಮ್ ಬಿ ಮಾಡಬಹುದು ರೀ, ಚಿಕನ್ ಸಿಸ್ಟಮ್ ಬಿ ಮಾಡ್ಕೋಬಹುದು. ಟೇಸ್ಟ್ ನಲ್ಲಿ ಟೇಸ್ಟ್ ಆಯ್ತು. ಸ್ನಾಕ್ ಸಿಸ್ಟಮ್ ಮಾಡ್ಕೋಬಹುದು ರೀ, ಫಿಂಗರ್ ಚಿಪ್ಸ್ ಅದು ಮಾಡ್ತಾರಲ್ಲ ರೀ, ಆ ಸಿಸ್ಟಮ್ ಬಿ ಇದು ಮಾಡ್ಕೋಬಹುದು. ಇದು ಏನು ವಿಟಮಿನ್ ಉಳ್ಳಂತದ್ದು? ಹಾ ಸರ್, ಇದು ಡಿ ವಿಟಮಿನ್ ಇದರಲ್ಲಿ ಜಾಸ್ತಿ ಇರ್ತದೆ. ಈಗ ಪ್ರತಿಯೊಂದು ರೋಗಿ ಬಿ ಉಣಬಹುದು ರೀ, ಏನು ತೊಂದರೆ ಇಲ್ಲ. ಆದ್ರೆ ಕಿಡ್ನಿ ಇದು ಆಗಿರ್ತಿರಲ್ಲ ಸಮಸ್ಯೆ, ಅವ್ರು ಮಾತ್ರ ಉಣಬಾರ್ದು. ಇದೆಲ್ಲ ತೊಂದರೆ ಇರುವವರು ಮಾತ್ರ ಅದು ಅವರೊಬ್ರು ಉಣಬಾರ್ದು. ವಿಟಮಿನ್ ಡಿ ಸಿಗುವಂತ ಒಂದು ಇದು ಅಂದ್ರೆ ಅಣಬೆ. ಅಣಬೆ ಈಗ ಇದನ್ನ ಮಾರ್ಕೆಟ್ ಮಾಡಿದಾಗ ಒಳ್ಳೆ ಡಿಮ್ಯಾಂಡ್ ಇರ್ತದೆ. ಈಗ 200 ರೂಪಾಯಿ 200 ರೂಪಾಯಿಗೆ ನೀವು ಸೇಲ್ ಮಾಡ್ತೀರಿ? ಹಾ ಸರ್. ಇದಕ್ಕಿಂತ ಒಮ್ಮೊಮ್ಮೆ ಡಿಮ್ಯಾಂಡ್ ಹೆಚ್ಚಾದ್ರೆ ಅದಕ್ಕಿಂತ ಹೆಚ್ಚು ಸಿಗ್ತದೆ? ಇಲ್ಲ, ಡಿಮ್ಯಾಂಡ್ ಅಂತೇನಿಲ್ಲ, ನಾಬಿ ಮಾಡ್ಲತ್ತಿದ್ ಹತ್ತು ಕೆಜಿ, ಒಂದು ಡೈಲಿ ಒಂದು 5-6 ಕೆಜಿ ಬರಪ್ಲೆ ನಾ ಬೆಳೆ ತಿಂದ್ರಿ. ಜಾಸ್ತಿ ಮಾಡ್ಕೋಬೇಕಂತಂದ್ ಇನ್ನ ಆಫೀಸ್ಗಳಿಗೆ ಲೆಟರ್ ಬರ್ದಿನ್ರಿ, ಗೌರ್ಮೆಂಟ್ ನಿಂತ ಇದಾಯ್ತಂದ್ರೆ ದೊಡ್ಡ ಪ್ರಮಾಣ ಮಾಡಬೇಕು. 4 ವರ್ಷಗಳ ಹಿಂದೆ ಎಷ್ಟು ಮಾಡಿದ್ರಿ, ಈಗ ಎಷ್ಟು ಪ್ರಮಾಣದಲ್ಲಿ? ಅಷ್ಟೇ ಮಾಡೋದಿನ್ರಿ ಸರ್, 4 ವರ್ಷ ನಿಂತ ಅದು ಎಷ್ಟು ಮಾಡಿದ್ರಿ. ಎಷ್ಟು ಕೆಜಿ ಬೀಜ ಮಾಡ್ತೀರಿ ನೀವು? ಅದ ಒಂದ್ ಟೈಮಿಗೆ 10 ಕೆಜಿ. 10 ಕೆಜಿ ಮಾಡ್ತೀರಿ. ಇನ್ನು ಮುಂದೆ ಹೆಚ್ಚು ಮಾಡ್ಬೇಕಂತ ಇದ್ದೀರ? ಮಾಡ್ಬೇಕಂತ ಅದರಿ ಸರ್. ಅಂದ್ರೆ ಬಂಡವಾಳ ಹಾಕ್ಬೇಕಿತ್ತಂದ್ರೆ ಯಾವುದೇ ತೋಟಗಾರಿಕೆ ಅಂದ್ರೆ ಸಹಾಯ ಧನ ಸಿಗ್ತದೆ, ಅದು ಸಿಕ್ತಂದ್ರೆ ಮಾಡ್ಬೇಕಂತ. ಇಷ್ಟವರೆಗೆ ಏನು ಪಡೆದಿಲ್ಲ? ಇನ್ನೂ ಪಡೆದಿಲ್ಲ ಸರ್. ಈಗ ನಿಮ್ಮ ಒಂದು ಕೃಷಿಯನ್ನ ನೋಡಿ, ಯಾರಾದ್ರೂ ಬಾಕಿದವರು ಇದನ್ನು ಆರಂಭಿಸಿದ್ದಾರೆ ನಿಮ್ಮಿಂದ ಉತ್ತೇಜನ ಪಡೆದು? ಇಲ್ಲಿ ಮಾದನ ಹಿಪ್ಪರ್ಗದ ಒಬ್ಬರು ಮಾಡ್ಲತ್ತಾರೆ ಸರ್. ನೀವು ಏನಾದ್ರೂ ರೈತರು ಬಂದು ಕೇಳಿದ್ರೆ ಅವರಿಗೆ ಮಾಹಿತಿಯನ್ನ ಕೊಡ್ತೀರಾ? ಹಾ, ಮಾಹಿತಿ ಕೊಡ್ತೀನಿ ಸರ್. ಏನಾದ್ರೂ ತರಬೇತಿ ಏನಾದ್ರು ಮಾಡಿದ್ರೆ ಕೃಷಿ ವಿಜ್ಞಾನ ಕೇಂದ್ರ ನಿಮ್ಮನ್ನು ಕರೆಸಿ ಮಾತಾಡಿಸಿದ್ದಾರೆ? ಕೃಷಿ ವಿಜ್ಞಾನ ಕೇಂದ್ರ ರಾಜ ತೆಗ್ಗಳಿ ಸರ್ ಗೊತ್ತದ್ರಿ, ನಿಮ್ಮನ್ನು ಕರೆಸಿ ಇವರೊಬ್ಬರು ಯಶಸ್ವಿ ರೈತ ಹೀಗೆ ಮಾಡ್ತಾರೆ ಒಕ್ಕಳಿಯಲ್ಲಿ ಅಂತ ಹೇಳ್ಕೊಂಡು ಪ್ರಶಸ್ತಿ ಕೊಟ್ಟರಿ ಸರ್. ನಿಮಗೆ ಯಾವ ಪ್ರಶಸ್ತಿ? ರೈತ ಅಣಬೆ ಸಲುವಾಗಿ ಕೊಟ್ಟಿದ್ದೆ. ಕೃಷಿ ಉತ್ತಮ ರೈತ ಅಂತ ಹೇಳ್ಕೊಂಡ ಅಣಬೆಯಲ್ಲಿ. ಹಾ ಸರ್, ರೈತರ ಮಿತ್ರ. ಈಗ ಯಾರೆಲ್ಲ ಮಾಡ್ತೀರಿ ಇದನ್ನ? ನೀವೇ ಮಾಡ್ತೀರಾ, ಮನೆಯವರೆಲ್ಲ ಸೇರಿ ಮಾಡ್ತೀರಾ? ಹೆಣ್ಮಕ್ಳು ಅಂದ್ರೆ ನಮ್ಮ ಮನೆಯವ್ರು, ನಮ್ಮ ಅಕ್ಕವರು, ನಮ್ಮ ಫ್ರೆಂಡ್ಗಳು ಎಲ್ಲ ಯಾವ ಟೈಪ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಕಲಿಸಿಬಿಟ್ಟು ಕಲಿಸಿಬಿಟ್ಟಿದ್ದೀರಿ. ಈಗ ನೀವು ಇದನ್ನ ಮಾರ್ಕೆಟ್ಗೆ ಕೊಡುವಾಗ ಕೇವಲ ಒಂದು ಚೀಲದಲ್ಲಿ ಹಾಕೊಂಡು ಹೋಗ್ತೀರಾ, ಒಂದು ಪ್ಯಾಕೆಟ್ ಮಾಡಿ ಕೊಡ್ತೀರಾ, ಹೇಗೆ ಅಂತ? ಸರ್, ಒಂದು ನ್ಯೂಸ್ ಪೇಪರ್ ಅಲ್ಲಿ ಹಾಕೊಡ್ತೀನಿ, ನಾ ಬಾಕ್ಸ್ ಅದು ಏನ್ ಮಾಡಿಲ್ರಿ ಅಂದ್ರೆ ಅವಾಗಿಂದ ಅವಾಗ ಸೆಲ್ ಮಾಡ್ತೇವಲ್ರಿ. ಜಾಸ್ತಿ ದೂರ ಕಳ್ಸೋದಿತ್ತಂದ್ರೆ ಬ್ಯಾಗ್ ಮಾಡ್ಬೇಕಾಗ್ತದೆ. ಒಂದು ಒಮ್ಮೆ ಕಟಾವು ಮಾಡಿದ ಮೇಲೆ ಅದನ್ನ ಎಷ್ಟು ದಿನ ಬಳಸಲಿಕ್ಕೆ ಇಟ್ಕೊಳ್ಬಹುದು? ನಾಲ್ಕು ದಿನ ನಡೀತಾರೆ ಸರ್. ನಾಲ್ಕು ದಿನ. ಈಗ ಬೆಳೆ ಬರ್ಲಿಕ್ಕೆ 25 ದಿನ ಅಂತ, ಎಲ್ಲ ನಮ್ಮ ವರ್ಷ ಪೂರ್ತಿ ಇದನ್ನು ಬೆಳೆಸ್ಕೊಂಡು ಹೋಗಬಹುದು? ನಮ್ಮ ಕ್ಲೈಮೇಟ್ಗೆ ಎಲ್ಲ ನಡೀತಾರೆ ಸರ್. ಅಂದ್ರೆ ಈ ಕ್ಲೈಮೇಟ್ ಒಳ್ಳೇದಂತ ಇದೆ ಗುಲ್ಬರ್ಗ ಕ್ಲೈಮೇಟ್, ಬೇಸಿಗೆಯಲ್ಲಿ ಬೆಳಿಬಹುದ್ರಿ ಎಕ್ಸ್ಟ್ರಾ ಮಶ್ರೂಮ್. ಬೇರೆ ಮಶ್ರೂಮ್ಗಳೆಲ್ಲ ಬೆಳಕಾಗಲ್ಲ. ಈಗ ನೀವು ಬಟನ್ ಮಶ್ರೂಮ್ ಏನ್ ಮಾಡ್ಲಿಕ್ಕೆ ಉತ್ಸಾಹ ತೋರಿದ್ದೀರಿ? ಬಟನ್ ಮಶ್ರೂಮ್ ದೊಡ್ಡ ಪ್ರಮಾಣ ಅಮೌಂಟ್ ಜಾಸ್ತಿ ಆಗ್ಬೇಕಾದ್ರಿ. ಅದೇನ್ ಬೆಳಿಬಹುದ್ರಿ, ಕಲ್ತೀನ್ರಿ ಎಲ್ಲ. ಇದನ್ನ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಈಗ ಅದಕ್ಕೆ ನೀವು ಹೇಳೋ ಪ್ರಕಾರ ಈ ಅಣಬೆ ಕೃಷಿ ಒಬ್ಬ ರೈತನಿಗೆ ಬಹಳಷ್ಟು ಒಳ್ಳೇದಂತೀರ? ಹಾ ಸರ್, ಇದಕ್ಕೇನ್ ಟೈಮ್ ಕೊಡಬೇಕಾಗಿದ್ವಿ ಇಲ್ರಿ, ಡೈಲಿ ಒಂದು 10 ನಿಮಿಷ ವರ್ಕ್ ಮಾಡಿದ್ರೆ ಸಾಕ್ರಿ. ಆದ್ರೆ ಬೇಕಾಗಿರೋದು ಒಂದು ಕೋಣೆ ಬೇಕು. ಕೋಣೆಗಳು ಬೇಕ್ರಿ. ಅದಕ್ಕೆ ಕೋಣೆ ಏನು ಸಾಧಾರಣ ಕೋಣೆ ಬೇಕಾ, ಅದಕ್ಕೆ ಸ್ಪೆಷಲೈಸ್ಡ್ ಏನಾದ್ರು ವಿಶೇಷ ಕೋಣೆ ಅಂತ ಕಟ್ಟಿಸ್ತೀರಾ? ನಾರ್ಮಲ್ ಇತ್ತಂದ್ರೆ ನಡೀತಾರೆ ಸರ್. ಅಂದ್ರೆ ಕಿಟಕಿ ಬಾಗಿಲೆಲ್ಲ ಮುಚ್ಚಿಕೊಂಡು ಒಂಥರ ಹವೆ ವಾತಾವರಣವನ್ನು ಕಾಯ್ದಿಟ್ಟುಕೊಳ್ಳುವ ಹಾಗೆ. ಈಗ ಇದು ಬಹಳ ಲಾಭದಾಯಕ ಅಂತ ಯಾಕೆ ಹೇಳ್ತೀರಿ ನೀವು? ಈಗ ಪ್ರತಿಯೊಂದು ಒಕ್ಕಲ್ತನಕ್ರಿ ಯಾವ್ದಕ್ಕೆ ನಾವು ಬಂಡವಾಳ ಹಾಕ್ಬೇಕಾಗ್ತಾರೆ. ಇದಕ್ಕೆ ಒಂದು 2-3 ಸಾವಿರ ರೂಪಾಯಿ ಹಾಕಿದೆ ಅಂದ್ರೆ 12,000 ರೂಪಾಯಿ ಬರ್ತಾರೆ. ಈ ಟೈಪ್ ಮತ್ತೊಂದು ಬೆಳಿಗ್ಗೆ ಬರಲ್ರಿ ಅಂದ್ರೆ ಒಂದು 4-3 ಪಟ್ಟು ಜಾಸ್ತಿ ಲಾಭ ಸಿಗ್ತದೆ. ಜಾಸ್ತಿ ಸಿಗುತ್ತೆ. ಏನ್ ಖರ್ಚು ವೆಚ್ಚ ಏನಿಲ್ಲ. ಇದು ಆಯ್ತು, ಫುಲ್ ಆರ್ಗ್ಯಾನಿಕ್, ಕೆಮಿಕಲ್ ಯಾವ್ದು ಯೂಸ್ ಮಾಡಲ್ಲ. ಕೆಮಿಕಲ್ ಯೂಸ್ ಮಾಡಲ್ಲ, ಪೂರ ಸಾವಯವದಲ್ಲಿ. ಅಂದ್ರೆ ಇದಕ್ಕೆ ಬೇಕಾಗಿರೋದು ಕಳವೆ ಹುಲ್ಲು ಮತ್ತೆ ಹಾಕಿದ್ರೆ ಕ್ಯಾರಿ ಬ್ಯಾಗ್ ಒಂದು 4 ಅಬ್ಜರ್ ಕಾಟನ್ ಅಂತ ಬರ್ತದೆ. ಕಾಟನ್ ತರ್ತೀರಿ? ಅದು ಮೆಡಿಕಲ್ ನಿಂತ ತರಿಸ್ಕೊಬಹುದು. ಮೆಡಿಕಲ್ ಅದನ್ನು ಮೊದಲು ಹಾಕೋದು. ಹೇಗೆ ಕಟ್ತೀರಿ ಒಂದು ಪ್ಯಾಕೆಟ್ ಅನ್ನು ಮಾಡುದು ಹೇಗೆ ವಿಧಾನ ಹೇಳಿ? ಕ್ಯಾರಿ ಬ್ಯಾಗ್ ತಗೊಳ್ಳಿ, 5 kg ಕ್ಯಾರಿ ಬ್ಯಾಗ್ ತರ್ತೀರಿ. ಅದ್ರಾಗ 2 ಇಂಚ್ ಹುಲ್ ಹಾಕಿದ್ರಿ. 2 ಇಂಚ್ ಹುಲ್ ಹಾಕಿದ್ರೆ ಸೈಡ್ಗೆಲ್ಲ ಸ್ಪಾನ್ ಹಾಕ್ಬಿಡ ಬೀಜಗಳಾಗದು. ಬೀಜ ಸಣ್ಣದಿರ್ತದೆ ದೊಡ್ಡದಿರ್ತದೆ? ಅದು ಜೋಳದ ನಿಂತ ತಯಾರು ಮಾಡಿರ್ತಾರ್ರಿ, ಇಲ್ಲ ಗೋಧಿ ನಿಂತ ತಯಾರು ಮಾಡಿದಿರ್ತಾರ. ಅಂದ್ರ ದಾಣಿ ಇರೋದು ಜೋಳ ಇಲ್ಲ ಗೋಧಿ ಇರ್ತದ್ರಿ. ಅದಕ್ಕೆ ಮಶ್ರೂಮ್ದು ಇದು ಕೊಟ್ಟಿರ್ತದ. ಅದನ್ನ ಹಾಕಿದ ಮೇಲೆ ಮತ್ತೆ 20 ದಿನ ಅದ್ರ ಮೇಲೆ ಮತ್ತೆ ಒಂದು ಲೇಯರ್ ಅದು ಅಷ್ಟು ಟೋಟಲ್ 1 kg ಅಷ್ಟು ಹಾಕ್ಬೇಕ್ರಿ ನಾವು. ಅದು ಆದ್ಮೇಲೆ ನಾವು 4 ಅಬ್ಜರ್ ಕಾಟನ್ ಇಟ್ಬಿಟ್ಟು ಪ್ಯಾಕ್ ಮಾಡ್ಬಿಡೋದ್ರಿ. ಅಲ್ಲಿ ಮೇಲೆಗೆ ಕಾಟನ್ ಇಡ್ಬೇಕು ಅಂದ್ರೆ ಈ ಬ್ಯಾಂಡೇಜ್ ಮಾಡುವ ಕಾಟನ್? ಬ್ಯಾಂಡೇಜ್ ಅಲ್ರಿ ಸರ್, 4 ಅಬ್ಜರ್ ಅಂತಂದು ಬರ್ತದ್ರಿ. ಅದು ನೀರ್ ಹೀರ್ಕೊಂಬಲ್ರಿ. ಹೀರ್ಕೊಂಬಲ್ಲ ಅದು ಕೊಟ್ಟೆ ಅಂದ್ರೆ ಅದಕ್ಕೆ ಆಕ್ಸಿಜನ್ ತೋತರಿ ಸರ್. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಹೋಲ್ ಹಾಕಲ್ಲ, ಅದಕ್ಕೆ ಆಕ್ಸಿಜನ್ ಬೇಕಿಲ್ಲ. ಅದ್ರ ಸಲುವಾಗಿ ಅದಕ್ಕೆ 4 ಅಬ್ಜರ್ ಹಾಕಿದೆ ಅಂದ್ರೆ ಗಾಳಿ ತೋತಾ ಇರ್ತದ. 20 ದಿವಸ ಆದ್ ಬೆಳಕ್ ಹೋಲ್ ಹಾಕಿದೆ ಅಂದ್ರೆ ಹೋಲ್ ಹಾಕೋದು ತಡವಾಗಿ 20 ದಿನ. 20 ದಿನ ಆದ್ ಬೆಳಕ್ ಹೇಗೆ ಹೋಲ್ ಹಾಕೋದು? ಹೇಗೆ ಈಗ 1 ಇಂಚ್ ಹಾಕ್ಬೇಕ್ರಿ ಸರ್, ಇಂಟು ಮಾರ್ಕ್. ನಾಲ್ಕು ಕಡೆ ಇಂಟು ಮಾರ್ಕ್ ಹಾಕಿದೆ ಅಂದ್ರೆ ಯಾವ್ದ್ರಲ್ಲಿ ಹೋಲ್ ಮಾಡ್ತೀರಿ? ಅದು ಬ್ಲೇಡ್ ಬರ್ತವಲ್ರಿ, ಅದ್ರ ನಿಂತೆ ಇದು ಮಾಡೋರು. ಅದು ಓಪನ್ ಆಗಿ ಹೊರಗೆ ಬಂದ್ ಬಿಡ್ತದೆ. ಹೊರಗಡೆ ಅಂದ್ರೆ ಇದು ರೈತರಿಗೆ ಒಂದು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಕ್ಕಂಥದ್ದು ಅಲ್ವಾ? ಹಾ ಸರ್. ಬಾಕಿದವರಿಗೆ ನೀವು ಸ್ವಲ್ಪ ಬೆಳೆಸಿ ಅಂತ ಏನಾದ್ರು ಉತ್ತೇಜನ ಕೊಡ್ತೀರಾ ಪಕ್ಕದವರಿಗೆ? ನನ್ನಲ್ಲಿ ಬೊಕ್ಕಳು ಮಂದಿ ಬಂದು ಹೋಗ್ಯಾರ್ರಿ ನನ್ನ ನೋಡಿ. ಅದ್ರಾಗ ಮಾದನ್ ಹೆಪ್ಪರಿಗದವರು ಒಬ್ಬರು ಬೆಳೀತಾರೆ ಸರ್. ಈಗ ನೀವು ಮಾತಾಡ್ತಾ ಹೇಳಿದ್ರೆ ನವಣಿ ಅಕ್ಕಿಯನ್ನು ಕೂಡ ಬೆಳೀತಂತೆ, ಹೇಗೆ ಬೆಳೀತೀರಿ ಅದು ನವಣಿ ಅಕ್ಕಿ? ನವಣಿ ಮೊದಲು ನವಣಿ ಬಿತ್ತೇವ್ರಿ. ಎಷ್ಟು ಜಾಗದಲ್ಲಿ ಮಾಡ್ತಾ ಇದ್ರಿ? ಒಂದ್ ಎಕರೆ ಇದು ಮಾಡ್ತೇನೆ ಜಾಸ್ತಿ. ಮನೆ ಸಲುವಾಗ ಅಂತ ಸ್ಟಾರ್ಟಿಂಗ್ ಮಾಡಿದಾರೆ. ಈಗ ಮಾರಾಟ ಮಾಡ್ತಿದ್ರು? ಅಲ್ಲಿ ಮಾರಾಟ ಮಾಡುದು. ಏನು ನವಣಿಗೆ ಎಷ್ಟಿದೆ ಕೆಜಿ? ಅಲ್ಲಿ ಕೆರಂಬುಲ್ಗ ಅಂತ ಒಂದು ಒಬ್ರು ಸರ್ ಅರ್ರಿ, ಮಲ್ಲಿಕಾರ್ಜುನ್ ಅಂತಂದಿ. ಆ ಸರ್ಬಲ್ಲಿ ಮಷೀನ್ ಅದರಿ, ಅಲ್ಲಿ ಒಯ್ದು ಒಡೆದು ಬಿಟ್ಟು ಮತ್ತು ಅವ್ಕ ಪ್ಯಾಕ್ ಮಾಡಿ 60 ರೂಪಾಯಿ kg ಅಂತಂದು ಮಾರ್ಬಿಡ್ತೀನಿ. 1 kg 60 ರೂಪಾಯಿ. ಈ ನವಣೆ ಅಕ್ಕಿ ಬೆಳೆಸುವುದು ಸುಲಭನ? ಹೇಗೆ ಅದ್ರ ವಿಧಾನ ಹೇಗೆ ಮಾದೇಪ ಅವರು? ನವಣೆ ಅಂತೂ ಹಿಂದಿನ ಕಾಲದ ಹಿಡಿದು ಬಂದಿದ್ದಾರೆ. ನಾರಿನ ಅಂಶ ಹೆಚ್ಚಿಗಿರ್ತದೆ. ಎಲ್ಲ ಬಹಳ ಡಿಮ್ಯಾಂಡ್ ಇದೆ ಈಗ ನವಣೆ ಅಕ್ಕಿ. ಶುಗರ್ ಇದ್ದವರೆಲ್ಲ ಯೂಸ್ ಮಾಡಬಹುದು. ಈಗ ಅದನ್ನು ಬೀಜ ಬಿತ್ತಿದ ಮೇಲೆ ಎಷ್ಟು ದಿನದಲ್ಲಿ ಅದು ಬೆಳೆ ಬರ್ತದೆ? 3 ತಿಂಗಳಿಗೆ 3 ವಳಿ ತಿಂಗಳಿನ ಇದಾಗ್ತಾರೆ ಸರ್. ತುಂಬಾ ನೀರು ಬೇಡವಾ? ನೀರು ಏನಿಲ್ರಿ, ಸ್ವಲ್ಪ ಮಳೆ ಆಶ್ರಿತ ಬೆಳೆ ನೀರು, ಮಳೆ ಆಶ್ರಿತ ನೀರಿನಲ್ಲಿ ಅದನ್ನು ಹೇಗೆ, ಅದರ ನಿರ್ವಹಣೆ ಹೇಗಿರ್ತದೆ? ಒಮ್ಮೆ ಬಿತ್ತಿದ ಮೇಲೆ ನಾವು ಗೊಬ್ಬರ ಕೊಡಲ್ದ್ರ ಬಿ ಇಳುವರಿ ಬರ್ತಾರೆ ಸರ್. ಗೊಬ್ಬರ ಹಾಕ್ತಿದ್ರೆ ಯಾವ್ದು ಹಾಕ್ಬೇಕು ನೀವು? ಸಾವಯವ ಗೊಬ್ಬರ ಹಾಕೋದೆ? ಹಾ ರೀ, ಹಸುಗಳ ಸಗಣಿ ಹಾಕಿದ್ರೆ ನಡೀತದೆ. ಎಲ್ಲ ಭೂಮಿ ಹದ ಮಾಡಿದ ಮೇಲೆ ನೀರು ಮೇಲೆ ಇಟ್ಟ ಮೇಲೆ ಹಾಕಬೇಕ ಬೀಜ? ಅಲ್ಲ, ಒಣ ಭೂಮಿ ಸ್ವಲ್ಪ ಒಣಗಿರ್ಬೇಕ? ಅದು ನಾವೇನು ಇವೆಲ್ಲ ಬಿತ್ತೇವಲ್ರಿ, ಎಲ್ಲ ಅದೇ ಸಿಸ್ಟಮ್ ಅಡಿ. ಇದು ಒಂದೇ ರೀತಿ ಬಿತ್ತಲಿಕ್ಕೆ ಅಡಿ ಬಾಕಿ ಭತ್ತಕ್ಕೆ ಮಾಡ್ತೇವೆ ಅದೇ ರೀತಿ. ಹಾ, ಅದೇ ರೀತಿ. ಎಷ್ಟು ಸಮಯ? 3 ತಿಂಗಳು ಬೇಕಾ? 3.5 ತಿಂಗಳು ಬೇಕಾಗ್ತದೆ ಸರ್. ಏನಾದ್ರೂ ರೋಗ ಬಾಧೆ ಇದೆ ಇದಕ್ಕೆ? ರೋಗ ಅಂತ ಕಡಿಮೆ ಸರ್, ಬೇರೆ ಬೆಳಿಗ್ಗೆ ಬಂದಂಗ ಇದಕ್ಕೆ ಬರಲ್ರಿ. ನಾವು ಹಾಕ್ಲತ್ತಿರೋದು ಏನು ರೋಗ ಬಂದಿಲ್ರಿ. ಹಕ್ಕಿಗಳು ಮಾತ್ರ ಜರ ತಿಂತವ್ರಿ ಜಾಸ್ತಿ, ಯಾಕಂದ್ರೆ ಒಬ್ಬರೇ ಹಾಕ್ತೇವಲ್ರಿ, ಸೈಡಿಗೆಲ್ಲ ಇರಲ್ಲ ಅವಾಗ ಏನು ತಿಲ್ಲಕ. ಈಗ ಎಷ್ಟು ಜಮೀನಿನಲ್ಲಿ ಮಾಡ್ತಾ ಇದ್ರಿ? 1 ಎಕರೆ ಸರ್. 1 ಎಕರೆ ಜಮೀನು ಮಾಡ್ಬೇಕಾದ್ರೆ ಖರ್ಚು ಎಷ್ಟು ಬರ್ತದೆ, ಹೇಗೆ ಅದು? ಖರ್ಚಿನ ನಾವು ಮಾಡಿದ್ವಿ ಒಂದು 50 ರೂಪಾಯಿ ಅಂತೇಳಿ, ಅದು ಬೀಜ ನಾವು ಸೇರಿಗೆ 50 ರೂಪಾಯಿ ಸೇರ್ ಕೊಡ್ತಿದ್ದಿರ್ತೀವಿ. ಎಷ್ಟು ಸೇರ್ ಬೇಕಾಗ್ತದೆ? ಒಂದ್ ಸೇರಲ್ಲಿ ಮುಗಿದು ಬಿಡ್ತಾರೆ. ಒಂದ್ ಸೇರ್ ಸಾಕು, ಇಳುವರಿ 12 ಚೀಲ ಬರ್ತಾರೆ. 12 ಚೀಲ ಈಗ ಒಳ್ಳೆ ಲಾಭದಾಯಕ ಅಂದ್ರೆ. ಅದು ಒಂದು ಈ ಒಂದು ಸೇರಿಗೆ ಎಷ್ಟಿದೆ ಅದು ಬೆಲೆ? ಬೆಲೆ 50 ರೂಪಾಯಿ 60 ರೂಪಾಯಿ ಹಿಂಗೆ. ಅಷ್ಟೇ ಈಗ ಅದು ಮತ್ತೆ ಕುಂಟಲ್ ಹಿಸಾಬ್ ಕೊಡ್ಲಿಕ್ಕೆ ಹೋದ್ವಿ ಅಂದ್ರೆ 1200-1500 ರೂಪಾಯಿ ಕುಂಟಲ್ ತೊಗೊರಿ ಸರ್. ಹಂಗ್ ಮಾರ್ದ್ರೆ ನಮಗೆ ರೈತರಿಗೆ ಏನು ಉಳಿಯಲ್ರಿ. ಅದೇ ನಾವು ಅಕ್ಕಿ ಮಾಡಿ ಒಡಸಿ ಅಕ್ಕಿ ಮಾಡಿ ಮಾರ್ದೇವ ಅಂದ್ರೆ ಮಾರ್ಕೆಟ್ 60 ರೂಪಾಯಿ ಕೆಜಿ ಹೋಗ್ತಿರ್ತದೆ. ಅಂದ್ರೆ ನೀವು ಈಗ ಮಾರೋದು ಅಕ್ಕಿ ಮಾಡಿ ಮಾರ್ತೀರಿ? ಅಕ್ಕಿ ಮಾಡಿ. ಈಗ ನವಣಿ ಬೆಳೀತಾ ಇದ್ದೀರಾ? ಈಗ ಬೆಳೆದಿದ್ದಾರೆ ಸರ್. ಯಾವಾಗ ಬೆಳೆ ಬರ್ತದೆ? ಇನ್ನೊಂದು 1.5 ತಿಂಗಳು ಹೋಗ್ತದೆ ಸರ್. ಈಗ ನವಣಿ ಅಕ್ಕಿಯ ಜೊತೆಗೆ ನೀವು ಹೈನುಗಾರಿಕೆ ಕೂಡ ಮಾಡ್ತಾರೆ? ಗಿರ್ ಆಕಳುಗಳು. ಎಷ್ಟು ಆಕಳುಗಳಿವೆ? 2. ಎಷ್ಟು ಲೀಟರ್ ಹಾಲು ಕೊಡ್ತವೆ? 4 ಲೀಟರ್ ಕೊಡ್ತಾರೆ ಸರ್. ಈ ಗಿರ್ ಆಕಳು ಸಾಕುವ ವಿಧಾನ ಹೇಗೆ? ಅದು ಬಾಕಿ ದೇಶಿ ನಮ್ದು ದೇಶಿ ಲೋಕಲ್ ತಳಿ ಇದೆ ಅಲ್ಲ, ಅದೇ ಸಿಸ್ಟಮ್ ಸರ್. ಇದಕ್ಕೇನು ಸಪರೇಟ್ ಬೇಕಾಗಲ್ರಿ. ಹಾಲು ಮಾತ್ರ ಎಮ್ಮೆ ಹಾಲಿನಕಿಂತ ಗಟ್ಟಿ ಇರ್ತದ್ರಿ. ಒಳ್ಳೇದ. ಹಾ, ತುಪ್ಪ ಅದು ಎಲ್ಲ ಸರಿಯಾಗಿ. ಈಗ ನೀವು ಮನೆಗಾಗಿ ಮಾಡ್ತೀರಾ ಅಲ್ಲ ಮಾರಾಟ? ನಾವು ಈಗ ಜಾಸ್ತಿ ಹಾಲು ಆಗ್ತದಲ್ರಿ. ಮೊದಲು 1 ಹಸು ತಂದಿದ್ರಿ, ಹಿಂದಿನ ಗಡದ ಮತ್ತೊಂದು ತಂದು. ಈಗ ಮನೆ ಸುತ್ತಮುತ್ತ ಯಾರು ಈಗ ಹುಡುಗರಿಗೆ ಬೇಕಾಗಿರ್ತಲ್ರಿ, ಸಣ್ಣ ಹುಡುಗರು, ಅವ್ರ ಒಂದ್ಕರೆ 40 ರೂಪಾಯಿ ಲೀಟರ್ ಮಾಡಿ ಹೋಯ್ತಾರೆ. ಲೀಟರ್ಗೆ 40 ರೂಪಾಯಿಗೆ ಸೇರ್ತಾರೆ ಮನೆಗೆ ಬಂದು ಅವರೇ. ದಿನಕ್ಕೆ ಎಷ್ಟು ಲೀಟರ್ ಈಗ ಕರಿತೀರಿ 2 ದಿನಗಳಲ್ಲಿ? ಈಗ 8 ಲೀಟರ್ ಆತಾರೆ ಸರ್. 8 ಲೀಟರ್. ಎಷ್ಟು ಮಾರಾಟ ಮಾಡ್ತೀರಿ? ಒಂದು ಇದು ಇರ್ತದೆ, ಒಂದ್ ಇನ್ನೊಂದು ಈ ಬೇಕಾಗಿರ್ತದೆ. ಹಂಗಾಗಿ ಇದು ಆತರಿ. ಇಲ್ಲಿ ಗುಲ್ಬರ್ಗದಲ್ಲಿ ಅದಕ್ಕೆ 120 ರೂಪಾಯಿ ಅದಾರಿ 1 ಲೀಟರ್. ನಾವು ಹಳ್ಳಿಯಲ್ಲಿರೋದ್ರಿಂದ ಮಾರ್ಕೆಟಿಂಗ್ ಬಿ ಇರಲ್ರಿ. ಈ ಸ್ವಲ್ಪ ಸಲುವಾಗಿ ಇಲ್ಲಿ ಗುಲ್ಬರ್ಗ ತರ್ಲಿಕ್ಕೆ ಬರಲ್ಲ, ಅದಕ್ಕಾಗಿ ದೂರ ಆಗ್ತದೆ ಅಂತ ಹೇಳ್ಕೊಂಡು ಅಲ್ಲೇ ಮಾರಾಟ ಮಾಡ್ತೀವಿ. ಈ ಗಿರಿದನಗಳ ಸಾಕಾಣಿಕೆ ಕಷ್ಟನ ಹೇಗೆ? ಇಲ್ಲ ಸರ್, ಇವು ನಾರ್ಮಲ್ ದನ. ನಮ್ ದೇಶಿ ಆಕಳು ಏನದು, ಅದೇ ದೇಶಿ ಆಕಳು ರೀ. ಅದು ಬಿ ಅದ್ರ ಏನ್ ಮೇಂಟೆನೆನ್ಸ್ ಬೇಕಾಗಲ್ಲ ಲೋಕಲ್ ಇದ್ದಂಗೆ. ರೋಗ ಬಾಧೆ ಅದು ಜಲ್ಸಿ ಆಕಳಿಗೆ ಆಗೋಟ್ ಆಗಲ್ರಿ. ಇವು ಉಣ್ಣೆ ಮತ್ತ ತೊನಸು ಅಂತಂದ್ರೆ ಜಲ್ಸಿಗೆ ಜಾಸ್ತಿ ಇರ್ತದ್ರಿ. ಈ ದೇಶಿ ದನಕ್ಕೆ ಏನ ಇರಲ್ಲ. ಆಯ್ತು ಮಹಾದೇವಪ್ಪ ಮುಗಳಿಯವರು, ಎಷ್ಟು ಹೊತ್ತಿನ ತನಕ ಅಣಬೆ ಕೃಷಿಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಕೊನೆಯದಾಗಿ ನಿಮ್ಮ ರೈತರಿಗೆ ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ನಂಬರ್ ಎಷ್ಟು ಹೇಳಿ? 9731-4771-12. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನೀವೆಲ್ಲ ಮಾಹಿತಿ ಕೊಡ್ತೀರಿ ಅಲ್ವಾ? ಸರಿ, ತುಂಬಾ ಒಳ್ಳೇದು. ಯಾಕಂದ್ರೆ ಅಣಬೆ ಕೃಷಿಯ ಬಗ್ಗೆ ಇದೊಂದು ಈ ಭಾಗದಲ್ಲಿ ಹೆಚ್ಚು ಜನಪ್ರಿಯ ಮಾಡಬೇಕಾದ್ರೆ ಮತ್ತೆ ಅದರ ವಿಧಾನಗಳನ್ನು ತಿಳ್ಕೊಳ್ಬೇಕಾದ್ರೆ ಮಹಾದೇವಪ್ಪ ಮುಗುಳಿ ಅವರನ್ನ ಈ ಸಂಖ್ಯೆಯಲ್ಲಿ ಸಂಪರ್ಕ ಮಾಡಬಹುದು ಅಲ್ಲ. ತುಂಬಾ ಒಳ್ಳೇದು ಮಹಾದೇವಪ್ಪ ಅವರೇ. ಇಷ್ಟು ಹೊತ್ತಿನ ತನಕ ಅಣಬೆ ಕೃಷಿಯ ಬಗ್ಗೆ, ಗಿರ್ ಆಕಳುಗಳನ್ನು ಸಾಕಿ ಹಾಲು ಕರೆಯುವ ಬಗ್ಗೆ ಮತ್ತೆ ನವಣಿ ಅಕ್ಕಿ ಬೆಳೆಯುವ ಬಗ್ಗೆ ಕೂಡ ನೀವು ತುಂಬಾ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಈಗ ಕೇಳಿ ನಾಗಮ್ಮಕ್ಕೆ ಮುಳುಗೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಹೊಡೆಯುಲ ಕೊಯ್ಲ ಕುಡಗಿಲ ಇಲ್ಲ ಪುರಪುರ ಮಜೆಗೆ ಕುರಿಬೇಕಂತ ಪುರಪುರ ಮಜೆಗೆ ಸುರಿಬೇಕಂತ ಪುರಪುರ ಮಜೆಗೆ ಸುರಿಬೇಕಂತನ ಕೇಳಿರಿ ನೋಡಿ ಪುರಪುರ ಮಜೆಗೆ ಸುರಿಬೇಕಂತನ ಕೇಳಿರಿ ನೋಡಿ ಪುರಪುರ ಮಜ್ಜಿಗೆ ಸುರಿಬೇಕಂತನ ಕೇಳಿರಿ ನೋಡಿಯೇ. ಪುರಪುರ ಮಜ್ಜಿಗೆ ಸುರಿಬೇಕಂತನ ಕೇಳಿರಿ ನೋಡಿಯೇ. ಬುಟ್ಟಗ ರೊಟ್ಟಿ ಇಲ್ಲ, ಗಡಿಗೆಗ ಪಲ್ಲೆ ಇಲ್ಲ, ಬಂದ ಬೀಗರಿಗೆ ಉಣೋಣಂತ, ಬಂದ ಬೀಗರಿಗೆ ಉಣೋಣಂತ, ಬಂದ ಬೀಗರಿಗೆ ಉಣೋಣಂತನ ಕೇಳಿರಿ ನೋಡಿಯೇ. ಬಂದ ಬೀಗರಿಗೆ ಉಣೋಣಂತನ ಕೇಳಿರಿ ನೋಡಿಯೇ. ಬಂದ ಬೀಗರಿಗೆ ಉಣೋಣಂತನ ಕೇಳಿರಿ ನೋಡಿಯೇ. ಬಂದ ಬೀಗರಿಗೆ ಉಣೋಣಂತನ ಕೇಳಿರಿ ನೋಡಿಯೇ. ದಶದ ಹೆಟ್ಟಿಲ್ಲ, ಹೋಳಿಗೆ ಹಂಚಿಲ್ಲ, ದಶ ಮಾಡಂತ ಈಶಡುತನ, ದಶ ಮಾಡಂತ ಈಶಡುತನ, ದಶ ಮಾಡಂತ ಈಶಡುತನ ಕೇಳಿರಿ ನೋಡಿಯೇ. ದಶ ಮಾಡಂತ ಈಶಡುತನ ಕೇಳಿರಿ ದಾಶ ಮಾಡಂತ ಈಶಡುತನ ಕೇಳಿರಿ ನೋಡಿಯೇ. ದಾಶ ಮಾಡಂತ ಈಶಡುತನ ಕೇಳಿರಿ ನೋಡಿಯೇ. ಬ್ಯಾಳಿಲ್ಲ ಬೆಲ್ಲ ಕರಕಿಲ್ಲ, ಹೋಳಿಗೆ ಮಾಡಂತ ಉರುಳೆಡುತನ, ಹೋಳಿಗೆ ಮಾಡಂತ ಉರುಳೆಡುತನ, ಹೋಳಿಗೆ ಮಾಡಂತ ಉರುಳೆಡುತನ ಕೇಳಿರಿ ನೋಡಿಯೇ. ಹೋಳಿಗೆ ಮಾಡಂತ ಉರುಳೆಡುತನ ಕೇಳಿರಿ ನೋಡಿಯೇ. ಹೋಳಿಗೆ ಮಾಡಂತ ಉರುಳೆಡುತನ ಕೇಳಿರಿ ನೋಡಿಯೇ. ಹೋಳಿಗೆ ಮಾಡಂತ ಉರುಳೆಡುತನ ಕೇಳಿರಿ ನೋಡಿಯೇ. ಶಿಶದಾಗ ರೊಕ್ಕಿಲ್ಲ, ಶಿಶದಾಗ ಎಣ್ಣೆ ಇಲ್ಲ, ಪುಟಗೊಳಿ ಮಾಡಂತ ಪುಟದೇಡುತನ, ಪುಟಗೊಳಿ ಮಾಡಂತ ಪುಟದೇಡುತನ, ಪುಟಗೊಳಿ ಮಾಡಂತ ಪುಟದೇಡುತನ ಕೇಳಿರಿ ನೋಡಿಯೇ. ಪುಟಗೊಳಿ ಮಾಡಂತ ಪುಟದೇಡುತನ ಕೇಳಿರಿ ನೋಡಿಯೇ. ಪುಟಗೊಳ ಮಾಡಂತ ಪುಟದೇಡುತನ ಕೇಳಿರಿ ನೋಡಿಯೇ. ಪುಟಗೊಳಿ ಮಾಡಂತ ಪುಟದೇಡುತನ ಕೇಳಿರಿ ನೋಡಿಯೇ. ಹೊಟ್ಟೆಗ ಕೂಸಿಲ್ಲ, ಬಣುತಿ ಹೊರಸಿಲ್ಲ, ಕೂಸುಟ್ಟದಂತ ಕುಣದೇಡುತನ, ಕೂಸುಟ್ಟದಂತ ಕುಣದೇಡುತನ, ಕೂಸುಟ್ಟದಂತ ಕುಣದೇಡುತನ ಕೇಳಿರಿ ನೋಡಿಯೇ. ಕೂಸುಟ್ಟದಂತ ಕುಣದೇಡುತನ ಕೇಳಿರಿ ನೋಡಿಯೇ. ಕೂಸುಟ್ಟದಂತ ಕುಣದೇಡುತನ ಕೇಳಿರಿ ನೋಡಿಯೇ. ಕೂಸುಟ್ಟದಂತ ಕುಣದೇಡುತನ ಕೇಳಿರಿ ನೋಡಿಯೇ. ಮೈಮೇಲ ಚಿಂದಂಗೋಟಿ, ತೆರಿಮೇಲ ಚಿಂದೋಟಿ, ಹುಮನ ಬದಿಠೇರ ಎಳಿಬೇಕಂತ, ಹುಮನ ಬದಿಠೇರ ಎಳಿಬೇಕಂತ, ಹುಮನ ಬದಿಠೇರ ಎಳಿಬೇಕಂತನ ಕೇಳಿರಿ ನೋಡಿಯೇ. ಹುಮನ ಬದಿಠೇರ ಎಳಿಬೇಕಂತನ ಕೇಳಿರಿ ನೋಡಿಯೇ. ಹುಮನ ಬದಿಠೇರ ಎಳಿಬೇಕಂತನ ಕೇಳಿರಿ ನೋಡಿಯೇ. ಹುಮನ ಬದಿಠೇರ ಎಳಿಬೇಕಂತನ ಕೇಳಿರಿ ನೋಡಿಯೇ. ಹುಮನ ಬದಿಠೇರ ಎಳಿಬೇಕಂತನ ಕೇಳಿರಿ ನೋಡಿಯೇ. ಹುಮನ ಬದಿಠೇರ ಎಳಿಬೇಕಂತನ ಕೇಳಿರಿ ನೋಡಿಯೇ. ಹುಮನ ಬದಿಠೇರ ಎಳಿಬೇಕಂತನ ಕೇಳಿರಿ ನೋಡಿಯೇ. ಹುಮನ ಬದಿಠೇರ ಎಳಿಬೇಕಂತನ ಕೇಳಿರಿ ನೋಡಿಯೇ. ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಸಂಪ್ರದಾಯದ ಪದ. ಜರತಾರೆ ಉಡಬರೆ, ಜರತಾರೆ ತೊಡಬರೆ, ಮಕರದ ಒಳಗ ಕೊಂಡರು ಬರೆ ಸೋಬಾನೆ, ಮಕರದ ಒಳಗ ಕೊಂಡರು ಬರೆ ಸೋಬಾನೆ, ಮಕರದ ಒಳಗ ಕೊಂಡರು ಬರೆ ಸೋಬಾನೆ, ಮಕರಾದ ಒಳಗ ಕೊಂಡರು ಬಾರೆ ಸೋಬಾನೆ ಮಕರಾದ ಒಳಗ ಕೊಂಡ ಬಾರೆ ಮಾದೇವಿ ತಾಯಿ ನೋಡರ್ಸ ಬಿಡತಾರೆ ಸೋಬಾನೆ ತಾಯಿ ನೋಡರ್ಸ ಬಿಡತಾರೆ ಸೋಬಾನೆ ತಾಯಿ ನೋಡರ್ಸ ಬಿಡತಾರೆ ಸೋಬಾನೆ ತಾಯಿ ನೋಡರಿಸ ಬಿಡತಾರೆ ಸೋಬಾನೆ ಜರತಾರೆ ಉಡಬರ ಜರತಾರೆ ತೊಡಬರೆ ಮಕರದ ಒಳಗ ಕುಂಡರು ಬರೆ ಸೋಬಾನೆ ಮಕರದ ಒಳಗ ಕುಂಡರು ಬರೆ ಸೋಬಾನೆ ಮಕರದ ಒಳಗ ಕುಂಡರು ಬರೆ ಸೋಬಾನೆ ಮಕರದ ಒಳಗ ಕೊಂಡರು ಬಾರೆ ಸೋಬಾನೆ ಮಕರದ ಒಳಗ ಕೊಂಡ ಬಾರೆ ಮಾದೇವಿ ತಂದೆ ನೋಡರ್ಸ ಬಿಡತಾರೆ ಸೋಬಾನೆ ತಂದೆ ನೋಡರ್ಸ ಬಿಡತಾರೆ ಸೋಬಾನೆ ತಂದೆ ನೋಡರ್ಸ ಬಿಡತಾರೆ ಸೋಬಾನೆ ತಂದೆ ನೋಡರ್ಸ ಬಿಡತಾರೆ ಸೋಬಾನೆ ಎಲ್ಲರೂ ಕೊಟ್ಟರ ಒಳಗೆ ತೋಪಿನ ಎಡಿಯೇ ತಾಯಿ ಕೊಟ್ಟಳೆ ಕೆಡಿಯೇ ಸೋಬಾನೆ ತಾಯಿ ಕೊಟ್ಟಳೆ ಕೆಡಿಯೇ ಸೋಬಾನೆ ತಾಯಿ ಕೊಟ್ಟಳೆ ಕೆಡಿಯೇ ಸೋಬಾನೆ ತಾಯಿ ಕೊಟ್ಟಳೆ ಕೆಡಿಯೇ ಸೋಬಾನೆ ಎಲ್ಲರೂ ಕೊಟ್ಟರ ಮಲ್ಲಿ ಹೂವಿನ ದಂಡಿ ತಾಯಿ ಕೊಟ್ಟಳನಿ ದಂಡಿ ಸೋಬಾನೆ ತಾಯಿ ಕೊಟ್ಟಳನಿ ದಂಡಿ ಸೋಬಾನೆ ತಾಯಿ ಕೊಟ್ಟಳನಿ ದಂಡಿ ಸೋಬಾನೆ ತಾಯಿ ಕೊಟ್ಟಳ ನೆನಿ ದಂಡಿ ಸೋಬಾನೆ ಅಡ ಗೋಡೆಯ ಮೇಲ ಸದ ಜದ ಪಟ್ಟಿ ದೊಡ್ಡವರಾಳಿಯವರೇನ ಸೋಬಾನೆ ದೊಡ್ಡವರಾಳಿಯವರೇನ ಸೋಬಾನೆ ದೊಡ್ಡವರಾಳಿಯವರೇನ ಸೋಬಾನೆ ದೊಡ್ಡವರಾಳಿಯವರೇನ ಸೋಬಾನೆ ಅಡಗೋಡಿಯ ಮೇಲ ಸುಣ್ಣ ಜದ ಪಟ್ಟಿ ಹಿಂದೇನ ಇವರ ಮನೆಯಾಗ ಸೋಬಾನೆ ಹಿಂದೇನ ಇವರ ಮನೆಯಾಗ ಸೋಬಾನೆ ಹಿಂದೇನ ಇವರ ಮನೆಯಾಗ ಸೋಬಾನೆ ಹಿಂದೇನ ಇವರ ಮನೆಯಾಗ ಸೋಬಾನೆ ಹಿಂದೇನ ಇವರ ಮನೆಯಾಗ ಶರಣರ ಹೊಡಿಲಿ ಉಡಿಯ ತುಂಬ ಶರ ಸೋಬಾನೆ ಹೊಡಿಲಿ ಉಡಿಯ ತುಂಬ ಶರ ಸೋಬಾನೆ ಹೊಡಿಲಿ ಉಡಿಯ ತುಂಬ ಶರ ಸೋಬಾನೆ ವಡೇಲಿ ಉಡಿಯ ತುಂಬ ಶರ ಸೋಬಾನೆ ವಡೇಲಿ ಉಡಿಯ ತುಂಬ ಶರ ಸೋಬಾನೆ ವಡೇಲಿ ಉಡಿಯ ತುಂಬ ಶರ ಸೋಬಾನೆ ವಡೇಲಿ ಉಡಿಯ ತುಂಬ ಶರ ಸೋಬಾನೆ ವಡೇಲಿ ಉಡಿಯ ತುಂಬ ಶರ ಸೋಬಾನೆ ಇದುವರೆಗೂ ನಾಗಮ್ಮ ಕೆ ಮುಲ್ಗೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದ್ರಿ. ಈಗ ಕೇಳಿ ಒಂದು ಕೃಷಿ ಹಾಡು. ತೊಗರಿಯೊಂದನ್ನೇ ಬೆಳೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಬರೆಯಬಾರದು. ತೊಗರಿಯೊಂದನ್ನೇ ಬೆಳೆಯಬಾರದು,